ಎಲ್ಲಾ ಪ್ರದೇಶಗಳಿಗೂ ಬಂದು ತಟ್ಟಾಕ್ ಅದೊಂದು ಮಾತ್ರ ಅಲ್ಲ, ಸಮುದ್ರಲಾಗಿರ್ತಕ್ಕಂತ ಹವಾಮಾನ ಬದಲಾವಣೆಯಿಂದ ಏನ್ ವೈಪರೀತ್ಯಗಳು ನಾವು ಕಂಡು ಬರ್ತವಲ್ಲ ಅವು ನಮ್ಮ ಒಳನಾಡಿನಲ್ಲಿ ಕೂಡ ನಮಗೆ ಇನ್ಫ್ಲುಯೆನ್ಸ್ ಆಗ್ತವೆ. ಯಾಕಂದ್ರೆ ಕೆಲವು ಸರಿ ಮಳೆ ಜಾಸ್ತಿ ಆಗುತ್ತೆ, ಕೆಲವು ಸರಿ ಮಳೆಗಾಲ ಬರಗಾಲ ಬಂದ್ಬಿಡುತ್ತೆ. ಇದೆಲ್ಲ ಸಮುದ್ರಲಾಗ್ತಕ್ಕಂಥ ಬದಲಾವಣೆಗಳು ನಮ್ಮ ಒಳನಾಡಿನ ಮೀನುಗಾರಿಕೆ ಒಂದಲ್ಲ, ಒಳನಾಡಿನ ಕೃಷಿ ಮೇಲೆ ಅಥವಾ ಒಳನಾಡಿನ ಜನಸಂಖ್ಯೆ ಒಂದು ನಮ್ಮ ಒಟ್ಟಾರೆ ಜೀವನದ ಮೇಲೆ ಪರಿಣಾಮ, ಆರೋಗ್ಯ ಎಲ್ಲದರ ಮೇಲೆ, ನಿತ್ಯ ಜೀವನ ಎಲ್ಲದರ ಮೇಲೆ ದೊಡ್ಡ ಪರಿಣಾಮ ಅನಾವರಣಕೊಡ್ತದೆ. ಇನ್ನೊಂದು ಡಾಕ್ಟರ್ ಪ್ರಭುದೇವ್ ಅವರೇ, ಸಮುದ್ರದಲ್ಲಿ ಮೀನು ಕೃಷಿಯನ್ನ ಯಾವ ರೀತಿ ಕೈಗೊಳ್ತಾ ಇದ್ದಾರೆ ಮತ್ತೆ ಗಮನಾರ್ಹ ಬದಲಾವಣೆ ಯಾವ ರೀತಿ ನಾವು ಇದಕ್ಕೆ ಪೂರಕವಾಗಿದೆ ಅಂತ ನಾವು ತಿಳ್ಕೋಬೇಕು? ಸಮುದ್ರದಲ್ಲಿ ಇಷ್ಟು ದಿನ ನಾವೆಲ್ಲ ಅನ್ಕೊಂಡಿರ್ತೀವಿ ಏನಂದ್ರೆ ಸಮುದ್ರದಲ್ಲಿ ಮೀನು ಮಾತ್ರ ಹಿಡಿಲಿಕ್ಕೆ ಬರ್ತದೆ ಅಂತ. ಹೌದು, ಮೀನು ಹಿಡಿದ ತರಬಹುದು, ಅಲ್ಲಿ ಮೀನು ಹೆಂಗ್ ಕೃಷಿ ಮಾಡ್ತಾರೆ ಅಂತ. ಇದು ಒಂದು ಏನಪ್ಪ ಅಂದ್ರೆ ಹೊಸ ತಂತ್ರಜ್ಞಾನದಲ್ಲಿ ಮೀನನ್ನ ಸಮುದ್ರದಲ್ಲೂ ಕೂಡ ಪಂಜರಗಳನ್ನು ಹಾಕಿ, ದೊಡ್ಡ ದೊಡ್ಡ ಪಂಜರಗಳು ಹಾಕಿ ಸಾಕಬಹುದು ಪಂಜರಗಳಲ್ಲಿ. ಅದ್ರಾಗ ಕೂಡ ಏನಾಗುತ್ತೆ ಅಂದ್ರೆ ಒಂದ್ ಯಾವ್ದೊಂದ್ ಪ್ರೊಟೆಕ್ಟೆಡ್ ಏರಿಯಾ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ, ಯಾವ್ದೊಂದು ಸಮುದ್ರದಲ್ಲಿ ಕೊರಕಲು ಇರ್ತದೆ ಒಂದು, ಅಲ್ಲಿ ಗಾಳಿಯ ಒಂದು ಹವಾಮಾನ ಬದಲಾವಣೆ ಕಡಿಮೆ ಇರ್ತದೆ, ಕಡಿಮೆ ಇರುತ್ತೆ. ಮತ್ತೆ ಯಾವ್ದೇ ಒಂದು ಬೋಟ್ಗಳಾಗ್ಲಿ ಯಾವ್ದು ಬರೋದಿಲ್ಲ, ಪ್ರಯಾಣ ಮಾಡಲ್ಲ ಅಲ್ಲಿ, ಆಳನೂ ಇರುತ್ತೆ. ಅಂತದ್ರಲ್ಲಿ ಪಂಜರಗಳನ್ನ ಹಾಕ್ತಾರೆ, ಪಂಜರಗಳನ್ನ ದೊಡ್ಡ ದೊಡ್ಡ ಆಂಕರ್ಗಳೆಲ್ಲ ಹಾಕಿ ಪಂಜರಗಳನ್ನ ಹಾಕಿ ಅದರಲ್ಲಿ ಮೀನು ಬಿಟ್ಟು ನಮ್ ಬೆಲೆ ಬಾಳ್ತಕ್ಕಂಥ ಮೀನುಗಳನ್ನ ಸಾಕ್ತಾರೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಹವಾಮಾನ ಬದಲಾವಣೆ ಆದಾಗ ನಾನು ಆಗ್ಲೇ ತಿಳಿಸಿದಾಗ ಒಂದು ಮೊದಲನೇ ವ್ಯತ್ಯಾಸ ಉಷ್ಣಾಂಶದಲ್ಲಿ ಏರುಪೇರಾಗದು, ಎರಡನೇದು ಸಲಿನಿಟಿನಲ್ಲಿ ಅಂದ್ರೆ ಉಪ್ಪಿನ ಅಂಶದಲ್ಲಿ ಬದಲಾವಣೆ ಆಗೋದು, ಮೂರನೇದು ಅಂತ ಹೇಳಿದ್ರೆ ನಮ್ಮ ಅಲ್ಲಿ ಆ ನೈಸರ್ಗಿಕ ಆಹಾರ ಉತ್ಪತ್ತಿನಲ್ಲಿ ಬದಲಾವಣೆ ಆಗೋದು, ನಾಲ್ಕನೇದು ಅತಿ ಮುಖ್ಯವಾಗಿ ಅಂದ್ರೆ ಬಿರುಗಾಳಿ ಬರೋದು. ಬಿರುಗಾಳಿ ಏನಾದರೂ ಅಲ್ಲಿ ಅದು ನಮ್ಮ ಈ ಪಂಜರಗಳನ್ನು ಹಾಕಿರ್ತಾರೆ, ಜಾಸ್ತಿ ಬಿರುಗಾಳಿ ಎದ್ದಾಳ್ತು ಅಂದ್ರೆ ಆ ಪಂಜರಗಳೇ ನಾಶ ಆಗೋಗ್ಬಿಡ್ತವೆ, ಮೀನುಗಳು ಸಮುದ್ರಕ್ಕೆ ಹೋಗ್ಬಿಡ್ತವೆ ಕಂಪ್ಲೀಟ್. ಕೆಲವಾರು ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ ಆ ಪಂಜರಗಳು ನಮ್ಗೆ ಸಿಗದೇ ಇಲ್ಲ, ಅಷ್ಟೊಂದು ಆರ್ಥಿಕ ಲಾಸ್ ಆಗುತ್ತೆ, ಆರ್ಥಿಕವಾಗಿ ನಮಗೆ ನಷ್ಟ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಅವ್ರು ಯಾರ ಈಗ ಅದೊಂದು ಎಂಟರ್ಪ್ರಿನರ್ಸ್ ತಗೊಂಡಿರ್ತೀವಲ್ಲ, ಸೊ ಅದ್ರ ಮೇಲೆ ಬಹಳಷ್ಟು ಪರಿಣಾಮ ಬೀರುತ್ತೆ. ಅದ್ರ ಜೊತೆಗೆ ನಾವು ಒಳ್ಳೆ ತೊಡಗಿಸಿರ್ತಾರೆ ಒಂದು, ಎರಡನೇದು ಅಲ್ಲಿ ಸಾಕ್ತಕ್ಕಂಥ ಮೀನಿಗೆ ಒಳ್ಳೆ ಬೆಲೆ ಇರುತ್ತೆ. ಹೌದು, ಆ ಮೀನುಗಳನ್ನು ನಾವು ಆಮದು ಮಾಡುವ ಬೇರೆ ದೇಶಗಳಿಗೆ, ಅವಾಗ ಏನಾಗುತ್ತೆ ಅಂದ್ರೆ ವಿದೇಶಿ ವಿನಿಮಯ ನಮಗೆ ಕಡಿಮೆ ಆಗುತ್ತೆ. ಹೌದು, ವಿದೇಶಿ ವಿನಿಮಯ ಕಡಿಮೆ ಆದ ತಕ್ಷಣ ನಮ್ದು ಆರ್ಥಿಕತೆ ಮೇಲೆ ಹೋಗುತ್ತೆ, ಆಮೇಲೆ ನಮ್ಮ ದೇಶದಲ್ಲಿ ತಿನ್ಲಿಕ್ಕೆ ಮೀನು ದೊರೆಯೋದು ಕಡಿಮೆ ಉಂಟಾಗುತ್ತೆ. ಪ್ರತಿಯೊಂದು ಕೂಡ ಒಂದಕ್ಕೊಂದು ಲಿಂಕ್ ಇರುತ್ತೆ. ಇವೆಲ್ಲ ಕೂಡ ಹವಾಮಾನ ಬದಲಾವಣೆ ಮೇಲೆ ಪರಿಣಾಮ ಬೀರುತ್ತೆ. ಓ, ಎಷ್ಟೊಂದು ಸೂಕ್ಷ್ಮವಾಗಿರ್ತದೆ, ಗಮನಿಸಬೇಕು. ಹವಾಮಾನ ಬದಲಾವಣೆ ಅಂತ ನಾವು ಸುಮ್ಮನೆ ಹೇಳ್ಕೊಂತ ಕುಂತ್ಬಿಡ್ತೇವೆ. ಡಾಕ್ಟರ್ ಪ್ರಭುದೇವ್ ಅವರೇ, ತಾವು ಹೇಳಿದ ಉತ್ತರ ನಿಜವಾಗೂ ಮೈ ನವಿರುಡಿಸುತ್ತೆ. ನಮ್ಮ ಅನಾಹುತ ಎಷ್ಟು ಭಯಾನಕವಾಗಿದೆ ಅಂತ ಕೂಡ ನಮಗೆ ಕಂಡು ಬರ್ತದೆ. ಇನ್ನೊಂದು ಡಾಕ್ಟರ್ ಪ್ರಭುದೇವ್ ಅವರೇ, ಹಿನ್ನೀರು ಅಥವಾ ಕಳುವೆ ಪ್ರದೇಶ ಅಥವಾ ಎಸ್ಚರಿ ಪ್ರದೇಶಗಳಲ್ಲಿ ಮೀನುಗಾರಿಕೆ ಮೇಲೆ ಯಾವ ರೀತಿಯ ಒಂದು ಹವಾಮಾನ ಬದಲಾವಣೆ ಕಂಡು ಬರ್ತಾ ಇದೆ ಮತ್ತು ಅದು ಏನು ಸಂಬಂಧ ಉಂಟು ಅದಕ್ಕೆ? ಇದು ಬಹಳಷ್ಟು ಮುಖ್ಯವಾದ ಪ್ರಶ್ನೆ. ಯಾಕಂತ ಹೇಳಿದ್ರೆ ಈ ಅಳಿವೆ ಪ್ರದೇಶ ಅಂತಂದ್ರೆ ನಮಗೆ ಸಾಮಾನ್ಯವಾಗಿ ನದಿಗಳು ಸಮುದ್ರವನ್ನ ಮುಟ್ಟ ಒಂದು ಜಾಗ ಅಂದ್ರೆ ಸೇರುವಂತ ಜಾಗ. ಇಲ್ಲಿ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಯಾಕಂದ್ರೆ ಇದು ಈ ಪ್ರದೇಶ ಏನಿದೆಲ್ಲ ಸಮುದ್ರ ನೀರಿಗಿಂತ ಭಿನ್ನವಾಗಿರುತ್ತೆ, ಅಥವಾ ನಮ್ಮ ಫ್ರೆಶ್ ವಾಟರ್ ಅಂದ್ರೆ ಸಿಹಿ ನೀರಿಗಿಂತ ಭಿನ್ನವಾಗಿರುತ್ತೆ. ಇವೆರಡರ ನಡುವೆ ಈ ವಾತಾವರಣ ಇರುತ್ತೆ, ಅದು ಹೊಸ ವಾತಾವರಣ. ಹೊಸ ವಾತಾವರಣ ಸಿಹಿ ನೀರು, ಉಪ್ಪು ನೀರು, ಎರಡು ಕೂಡಿ ಒಂದು ಮಿಶ್ರಣವಾಗಿರುತ್ತೆ. ಇಲ್ಲಿ ಈ ಮಿಕ್ಸ್ಡ್ ಕಾಫಿ ಅಥವಾ ಮಿಕ್ಸ್ಡ್ ಟೀ ಅಂತೇವಲ್ಲ ಹಾಗೆ ಆ ತರ ಇರುತ್ತೆ. ಇಲ್ಲಿ ಒಂದು ಇದು ಟೋಟಲ್ ಆಗಿ ಹೇಳ್ಬೇಕು ಅಂತಂದ್ರೆ ಒಂದು ಬೇರೆ ತರನೇ ಒಂದು ವಾತಾವರಣ ಸೃಷ್ಟಿ ಇರುತ್ತೆ. ಅಂದ್ರೆ ಇಲ್ಲಿ ಡಾಕ್ಟರ್ ಪ್ರಭುದೇವ್ ಅವರೇ, ಆ ಒಂದು ಪ್ರದೇಶದಲ್ಲಿ ಬೆಳೆದಂತ ಮೀನುಗಳು ಸಿಹಿ ನೀರಲ್ಲೂ ಬದುಕ್ತವೆ ಮತ್ತೆ ಉಪ್ಪು ನೀರಲ್ಲೂ ಬದುಕ್ತವೆ, ಎರಡು ವಾತಾವರಣಕ್ಕೆ ಹೊಂದ್ಕೊಂಡು ಬದುಕಂತ ಒಂದು ಉತ್ಪತ್ತಿ ಆಗುವಂತ ಪ್ರದೇಶ, ತಡ್ಕೊಳ್ಳ ಒಂದು ಶಕ್ತಿ ಇರುತ್ತೆ. ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ನಾವು ಹವಾಮಾನ ಬದಲಾವಣೆ ಯಾವ ತರ ನಿಮ್ ಸಂಬಂಧ ಇದೆ ಅಂತ ಕೇಳಿದ್ರೆ ನನಗೆ, ಹೌದು ಈ ಉದಾಹರಣೆಗೆ ನಮ್ಗೆ ಬರಗಾಲ ಬಂತು ಅಂತ ಇಟ್ಕೊಳ್ತಾರೆ, ಮಳೆಗಾಲನೇ ಇರೋದಿಲ್ಲ, ಮಳೆ ಇಲ್ಲ, ಮಳೆಗಾಲ ಇಲ್ಲದ ಇದ್ದಾಗ ಏನಾಗುತ್ತೆ, ಸಮುದ್ರದ ನೀರು ಜಾಸ್ತಿ ನೀರು ಇದಕ್ಕೆ ಒಳವೆ ಪ್ರದೇಶಕ್ಕೆ ಬರುತ್ತೆ, ಪ್ರಮಾಣದಲ್ಲಿ ಬರಬೇಕಾಗಿತ್ತು ಜಾಸ್ತಿ ಪ್ರಮಾಣದಲ್ಲಿ ಬರುತ್ತೆ, ಸಿಹಿ ನೀರಿನ ಪ್ರಮಾಣನೇ ಇಲ್ಲ, ಪ್ರಮಾಣನೇ ಇಲ್ಲ. ಅವಾಗ ಏನಾಗುತ್ತೆ, ಉಪ್ಪಿನಂಶ ಜಾಸ್ತಿ ಆಗುತ್ತೆ. ಹೌದು, ಹೌದಾ, ಉಪ್ಪಿನಂಶ ಅದು ಅವಕ್ಕೆ ತಡ್ಕೊಳ್ಳ ಶಕ್ತಿಗಿಂತ ಜಾಸ್ತಿ ಇದ್ದಾಗ ಅದು ಸಾಮಾನ್ಯ ಬದುಕುಳಿಯೋದಕ್ಕೆ ಅಥವಾ ಮೈಗ್ರೇಷನ್ ಆಗ್ಬಿಡುತ್ತೆ, ಉತ್ಪಾದನೆ ಕಡಿಮೆ, ಉತ್ಪಾದನೆ ಕಡಿಮೆ ಆಗುತ್ತೆ, ಮೀನುಗಳ ಒಂದು ಉತ್ಪತ್ತಿ ಕಡಿಮೆ ಆಗ್ಬಿಡುತ್ತೆ, ಅಥವಾ ಇಲ್ಲಿದ್ದು ಮೀನುಗಳು ತಮಗೆ ಅನುಕೂಲವಾದ ವಾತಾವರಣವನ್ನು ಹುಡುಕೊಂಡು ಎಲ್ಲರೂ ಬೇರೆ ಕಡೆ ಹೋಗ್ಬಿಡ್ತಾರೆ. ಬರಗಾಲ ಬಂದಾಗ ಏನಾಗುತ್ತೆ, ಮಳೆ ಜಾಸ್ತಿ ಬರಲಿಲ್ಲ ಅಂತ ಅಂದ್ರೆ

ಕಾರ್ಯಕ್ರಮದ ಪ್ರಸ್ತುತಿ ತಿಮ್ಮಪ್ಪ ಹೆಚ್ಚಗೌಡ, ಸಹಕಾರ ಸುಧಾರಾಣಿ ಟಿ ಮತ್ತು ರಾಜಲಕ್ಷ್ಮಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ತುರುವೇಕೆರೆ ತಾಲೂಕು ಕೊಳಲದ ತೋಪೇಗೌಡ ಮತ್ತು ಸಂಘಗಳಿಂದ ಭಜನೆ ಪದ. ಆಕಾಶವಾಣಿ ಮೈಸೂರು ಎಫ್ಎಂ 100.6, ಸಮಯ 7:20. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ರಂಗದಲ್ಲಿ ಕೇಳಿ ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಹೊಸ ಆವಿಷ್ಕಾರ. ಪ್ರಸ್ತುತಿ ಆರ್ ಲೋಕೇಶ್ವರಿ. ವಿಷಯ ಹೇಳಿ, ನಿಮ್ಮ ಹತ್ತಿ ವಿಶ್ವ ದರ್ಜೆಯಾಗಿದ್ದರೆ ಅದು ಇಡೀ ಜಗತ್ತನ್ನು ತಲುಪಬೇಕು ಅಲ್ಲವೇ? ಆದ್ದರಿಂದ ಕಸ್ತೂರಿ ಕಾಟನ್ ಚಿಹ್ನೆಯನ್ನು ಅಳವಡಿಸಿಕೊಳ್ಳಿ. ಇದು ಭಾರತದ ಅತ್ಯುತ್ತಮ ಹತ್ತಿಯಾಗಿ ಮಾಡುತ್ತದೆ. ವಿಶ್ವದ ಅತಿದೊಡ್ಡ ಬ್ರ್ಯಾಂಡ್ಗಳಲ್ಲಿ ಇದರ ಮಾನ್ಯತೆ ಹೆಚ್ಚುತ್ತಿದೆ. ಕಸ್ತೂರಿಯೊಂದಿಗೆ ಸೇರಿ ಮತ್ತು ನಿಮ್ಮ ಹತ್ತಿಯನ್ನು ಜಗತ್ತಿಗೆ ತಲುಪಿಸಿ. ಹೆಚ್ಚಿನ ಮಾಹಿತಿಗಾಗಿ www.kasturikotton.com ಭೇಟಿ ನೀಡಿ. ಇನ್ಶೂರೆನ್ಸ್ ಪಾಲಿಸಿ AI ಹತ್ರ ಕೇಳೋಣ. ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಆದ್ರೆ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. LIC ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. LIC ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಸಂಶೋಧನಾ ಸಾರ, ಕೃಷಿ ಕ್ಷೇತ್ರದ ಆವಿಷ್ಕಾರ. ಕೇಳುಗರಿಗೆಲ್ಲ ನಮಸ್ಕಾರ. ಸಂಶೋಧನಾ ಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ರೈತ ಬಾಂಧವರೇ, ನಾನು ನಿಮ್ಮ ರಾಮೇಗೌಡ, GK ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರಿನಲ್ಲಿ ಕೀಟಶಾಸ್ತ್ರದ ಸಹಾಯಕ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರುವಂಥ ವಿಷಯ, ನಮ್ಮ ತರಕಾರಿ ಬೆಳೆಗಳಲ್ಲಿ ಅಥವಾ ಈವನ್ ಬೇರೆ ಯಾವುದೇ ಬೆಳೆಗಳಲ್ಲಿ ಕೀಟನಾಶಕವಿಲ್ಲದೆ ಅಥವಾ ವಿಷವಿಲ್ಲದೆ ಉತ್ಪಾದನೆ ಮಾಡೋದು ಅಥವಾ ಕೀಟ ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವಾ ಅನ್ನೋದು. ಖಂಡಿತ ಸಾಧ್ಯ ಇದೆ. ಯಾಕೆ ಅಂತಂದರೆ ನಮ್ಮ ಭಾಳಷ್ಟು ಆಲ್ಮೋಸ್ಟ್ ಶತಮಾನಗಳಿಂದನೂ ಕೂಡ ನಾವು ಕೀಟ ನಿರ್ವಹಣೆ ಮಾಡ್ಕೋತಾ ಬಂದಿದ್ದೀವಿ. ಅದರಲ್ಲಿ ವಿಷ ಕಟ್ಟಕಡೆಯ ಒಂದು ಆಯ್ಕೆ. ಆದರೆ ದುರಾದೃಷ್ಟವಶಾತ್ ಇವತ್ತಿನ ಪರಿಸ್ಥಿತಿನಲ್ಲಿ ನಾವು ವಿಷವೇ ಮೊದಲ ಆಯ್ಕೆ ಆಗಿಬಿಟ್ಟಿದೆ. ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಯಾಕೆ ಅಂತಂದರೆ ನಾವೆಲ್ಲ ಮಾಡ್ತಾ ಇರೋದು ನಮ್ಮ ತಲೆಮಾರು ಮುಂದಿನ ಇದಕ್ಕೆ ಉಳಿಸು ಹೋಗಬೇಕು, ಬೆಳೆಸು ಹೋಗಬೇಕು. ನಮ್ಮ ಮಣ್ಣನ್ನು ನಮ್ಮ ತಂದೆ ತಾಯಿಯವರು ಏನು ನಮಗೆ ಕೊಟ್ಟಿದ್ರು ಅಂಥದ್ದೇ, ಅಂಥ ಫಲವತ್ತಾದ ಮಣ್ಣನ್ನೇ ನಮ್ಮ ಮುಂದಿನ ತಲೆಮಾರಿಗೂ ನಾವು ಬಿಟ್ಟು ಹೋಗಬೇಕು. ಆ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಕಾರಣಕ್ಕೆ ನಮ್ಮಲ್ಲಿ ಈ ಕೀಟಗಳ ನಿರ್ವಹಣೆಗೋಸ್ಕರ ಈ ವಿಷರಹಿತ ಕ್ರಮಗಳು ಏನಪ್ಪ ಅಂತಂದರೆ, ಒಂದು ಅತ್ಯಂತ ಪ್ರಮುಖವಾದಂಥ ಸಮಗ್ರ ಪೀಡೆ ನಿರ್ವಹಣೆಯಲ್ಲಿ ಬರುವಂಥದ್ದು ಅಂದರೆ ಕೀಟ ಸಮೀಕ್ಷೆ. ಈ ಕೀಟ ಸಮೀಕ್ಷೆಯಲ್ಲಿ ಅವರು ಸಮಗ್ರ ನಿರ್ವಹಣೆಯಲ್ಲಿ ಏನು ಹೇಳ್ತಾರೆ, ತಜ್ಞರು ಆಲ್ಮೋಸ್ಟ್ ಒಂದು ಶತಮಾನದ ಹಿಂದೆಯೇ ಅವರು ಇದನ್ನು ನಿರ್ಧರಿಸಿದ್ದಾರೆ. ಏನಂತ ಹೇಳ್ತಾರೆ ಅಂದರೆ, ನಮ್ಮ ಹೊಲದಲ್ಲಿ ಕೀಟ ನಿರ್ವಹಣೆ ಬೇಕಾ ಬೇಡವಾ, ನಾವು ಹೋಗಿ ಹೊಲ ನೋಡಬೇಕು, ತೋಟ ನೋಡಬೇಕು, ಅದರಲ್ಲಿ ಕೀಟಗಳು ಇದ್ದಾವ, ಯಾವ ಇದ್ರೆ ಯಾವ ಕೀಟಗಳಿದ್ದಾವೆ, ನಮಗೆ ಬೆಳೆಗಳಿಗೆ ಹಾನಿ ಮಾಡುವಂಥ ಕೀಟಗಳಿದ್ದಾವ, ಅಥವಾ ನಮ್ಮ ಬೆಳೆಗಳನ್ನು ಹಾನಿ ಮಾಡುವಂಥ ಕೀಟಗಳನ್ನು ತೊಂದರೆ ಮಾಡುವಂಥ ಅವುಗಳನ್ನು ನಾಶ ಮಾಡುವಂಥ ಕೀಟಗಳಿದ್ದಾವ, ಅಥವಾ ನಮ್ಮ ಬೆಳೆ ಪರಿಸರದಲ್ಲಿ ನಮ್ಮ ಬೆಳೆಗೆ ಉತ್ಪಾದನೆಗೆ ಅನುಕೂಲ ಮಾಡಿಕೊಳ್ಳುವಂಥ ಪರಾಗಸ್ಪರ್ಶ ಕೀಟಗಳಿದ್ದಾವ ಇಂಥವದ್ದು, ಅಥವಾ ಜೊತೆಗೆ ನಮ್ಮ ಮಣ್ಣಿನಲ್ಲಿ ಮಣ್ಣನ್ನು ಅಥವಾ ನಮ್ಮ ಕಳೆ ಕಸವನ್ನು ತಿಂದು ನಾಶ ಮಾಡುವಂಥ ಕೀಟಗಳಿದ್ದಾವ, ಇವುಗಳನ್ನು ನಾವು ಅವಲೋಕನ ಮಾಡಿ ಆ ನಂತರ ಮತ್ತು ಅವುಗಳ ಸಂಖ್ಯೆ ಎಷ್ಟಿದೆ ಅವುಗಳ ಆಧಾರದ ಮೇಲೆ ಕೀಟ ನಿರ್ವಹಣೆ ಮಾಡಬೇಕಾ, ಮಾಡಿದ್ರೆ ಯಾವ ಕ್ರಮಗಳನ್ನು ನಾವು ಕೈಗೊಳ್ಳಬೇಕು ಅನ್ನೋದನ್ನು ನಾವು ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಅವಕಾಶ ಇದೆ. ಅದರಲ್ಲಿ ಅತಿ ಸರಳವಾದ ವಿಧಾನಗಳು ಅಂತಂದರೆ, ಒಂದು ಬೆಳಕಿನ ಬಲೆಗಳು. ಬೆಳಕಿನ ಬಲೆಗಳು ಅಂತಂದರೆ ಇವತ್ತಿನ ದಿನಗಳಲ್ಲಿ ಬಹುತೇಕ ಎಲ್ಲರಲ್ಲೂ ಕೂಡ ಪಂಪ್ ಸೆಟ್ಗಳು ಬಂದಿರೋದ್ರಿಂದ ವಿದ್ಯುತ್ತಿನ ಅವಕಾಶ ತಮ್ಮ ಹೊಲಗಳಲ್ಲಿ ಇದೆ. ಅದರ ಜೊತೆ ಅಲ್ಲೇನು ಮಾಡಬೇಕು ಅಂದರೆ ಭಾಳ ಎಚ್ಚರಿಕೆಯಿಂದ, ಏಕೆಂದರೆ ಒಂದು ಜೀವಂತ ವೈರ್ ಅಲ್ಲಿ ಇಲ್ಲಿ ಯಾರಿಗೂ ತೊಂದರೆ ಕೊಡೋದ ರೀತಿ ಎಚ್ಚರಿಕೆಯಿಂದ ಒಂದು ವೈರನ್ನು ತಗೊಂಡು ಒಂದು ಸುಮಾರು 25-60 ವ್ಯಾಟ್ ಹಳೆಯ ಕಾಲದ ಬಲ್ಬ್ಗಳಾದರೆ ಭಾಳ ಉತ್ತಮ, ಫಿಲ್ಮೆಂಟ್ ಲ್ಯಾಂಪ್ ಅಥವಾ ಟಂಗ್ಸ್ಟನ್ ಫಿಲ್ಮೆಂಟ್ ಲ್ಯಾಂಪ್ಗಳಾದರೆ ಭಾಳ ಉತ್ತಮ. ಅದಿಲ್ಲ ಅಂತಂದರೆ ನಮ್ಮ ಇವತ್ತಿನ CFL ಬಲ್ಬ್ಗಳು ಕೂಡ ಬಹಳ ಪರಿಣಾಮಕಾರಿ. ಇವುಗಳನ್ನು ಹಾಕಿ ಅದರ ಕೆಳಗೆ ಅಗಲವಾದ ಒಂದು ನೀರಿನ ತೊಟ್ಟಿಯನ್ನು ಇಟ್ಟರೆ ಅದರಲ್ಲಿ ಬಂದಿರುವಂಥ ಕೀಟಗಳು ಯಾವುವು ಬೇಕೆಂತಂದರೆ ಬೆಳಕಿಗೆ ಭಾಳಷ್ಟು ಕೀಟಗಳು, ಅದರಲ್ಲೂ ನಮ್ಮ ಬೆಳೆಗಳನ್ನು ನಾಶ ಮಾಡುವಂಥ ತೊಂದರೆ ಕೊಡುವಂಥ ಕೀಟಗಳು ಭಾಳಷ್ಟು ಆಕರ್ಷಿತವಾಗ್ತವೆ. ಅವುಗಳನ್ನು ನೋಡಿ ಅವು ಇದವಾ ಇಲ್ವಾ ಅನ್ನೋದನ್ನು ಭಾಳ ಸರಳವಾಗಿ ನಾವು ಗುರುತಿಸ್ಕೋಬೋದು. ಅದರ ಜೊತೆಗೆ ಇದು ನಮಗೆ ಗುರುತನ್ನು ಕೊಡೋದ್ರ ಜೊತೆಗೆ ಭಾಳಷ್ಟು ಏರಳ ಸಂಖ್ಯೆಯಲ್ಲಿ ಅವು ಅಲ್ಲಿಗೆ ಅಟ್ರ್ಯಾಕ್ಟ್ ಆದಿರುತ್ತಂದರೆ ಅದರ ನಿರ್ವಹಣೆಯನ್ನು ಕೂಡ ನಮಗೆ ಸರಳವಾಗ್ತದೆ. ಇನ್ನೊಂದು ಕೆಲವೇ ಕೆಲವು ಜಾತಿಯ ಕೀಟಗಳು, ಅದರಲ್ಲೂ ಪ್ರಮುಖವಾಗಿ ನಮ್ಮಲ್ಲಿ ಭಾಳಷ್ಟು ತೊಂದರೆ ಕೊಡ್ತಾ ಇರುವಂಥ ಕಾಂಡ ಕೊರಕುಗಳು ಅಥವಾ ಹಣ್ಣು ಕೊರಕುಗಳು, ನಮ್ಮ ಬದನೆಯ ಕುಡಿ ಮತ್ತು ಕಾಯಿ ಕೊರಕ ಅಥವಾ ನಮ್ಮ DBM, ಇಂಥ ಕೀಟಗಳಿಗೆ ಮೋಹಕ ಬಲೆಗಳು ನಮ್ಮಲ್ಲಿ ಲಭ್ಯ ಇದ್ದಾವೆ. ಈ ಮೋಹಕ ಬಲೆಗಳನ್ನು ನಾವು ಬೆಳೆಯಿಂದ ಹೊರಭಾಗದಲ್ಲಿ ಹಾಕೋದ್ರಿಂದ ಇವು ಭಾಳ ಏರಳ ಸಂಖ್ಯೆಯಲ್ಲಿ ಅವುಗಳ ಇರುವಿಕೆಯನ್ನು ನಮಗೆ ಗುರುತುಪಡಿಸ್ತವೆ. ಅದರ ಜೊತೆಗೆ ಅವುಗಳನ್ನು ನಾವು ಪ್ರತಿ ಎಕರೆಗೆ 10 ಪ್ರಮಾಣದಲ್ಲಿ ಬಳಸ್ತುವಂತಂದರೆ ಅವೇ ಒಂದು ನಿರ್ವಹಣಾ ಸಾಧನವಾಗಿ ನಮಗೆ ಸಹಾಯ ಮಾಡ್ತವೆ. ಇವು ಭಾಳ ಸರಳವಾದಂಥ ಕ್ರಮಗಳು. ಇದಲ್ಲದೇನೂ ಕೂಡ ಇನ್ನು ಈ ರಸ ಇರುವಂಥ ಕೀಟಗಳಿಗೆ ಇವತ್ತಿನ ದಿನಗಳಲ್ಲಿ ಭಾಳ ಏರಳ ಸಂಖ್ಯೆಯಲ್ಲಿ ಹಲವಾರು ರೈತರುಗಳು ಬಳಸ್ತಾ ಇದ್ದೀರಿ. ಈ ಅಂಟುಬಲೆಗಳನ್ನು ನಾವು ಬೆಳೆಯಿಂದ 1 ಎತ್ತರದಲ್ಲಿ ಹಾಕೋದು, ಬೆಳೆಯಿಂದ 1 ಎತ್ತರದಲ್ಲಿ ಹಾಕಿದಾಗ ಏನಾಗುತ್ತೆ, ಈ ರಸ ಇರುವಂಥ ಕೀಟಗಳು ಅಥವಾ ಯಾವುದೇ ಕೀಟಗಳಾದರೂ ಸಹ ಈ ಬಣ್ಣದಕ್ಕೆ ಆಕರ್ಷಿತವಾಗ್ತವೆ. ಸಾಧಾರಣವಾಗಿ ನಾವು ಹಳದಿ ಮತ್ತು ನೀಲಿ ಬಣ್ಣದ ಅಂಟುಬಲೆಗಳನ್ನು ಹಾಕ್ತೀವಿ. ಸಾಧಾರಣವಾಗಿ ಮಳೆ ಇಲ್ಲದ ಕಾಲದಲ್ಲಿ ಅಂದರೆ ಹಿಂಗಾರು ಆರಂಭ ಆದಾಗ, ನಂತರ ಬೇಸಿಗೆ ಕಾಲದಲ್ಲಿ ಇವುಗಳನ್ನು ಬಳಕೆಯನ್ನು ನಾವು ಹೆಚ್ಚಾಗಿ ಮಾಡ್ತಾ ಇದ್ದೀವಿ. ಆದರೆ ಒಂದೇ ಒಂದು ಪ್ರಮುಖ ಅಂಶವನ್ನು ನಾವು ಗಮನಿಸಬೇಕೇನೆಂದರೆ ಇದು ಬೆಳೆಗಿಂತ 1 ಎತ್ತರ ಇರಬೇಕು. ದುರದೃಷ್ಟವಶಾತ್ ನಾನು ಹಲವಾರು ಕ್ಷೇತ್ರಗಳಲ್ಲಿ ಭೇಟಿ ನೀಡಿದಾಗ ನೋಡಿದ್ದೀನಿ, ಅವನ್ನು ನಮ್ಮ ಟೊಮ್ಯಾಟೊ ಅಥವಾ ಬೇರೆ ಹೀರೆಕಾಯಿ ಇಂಥ ಬೆಳೆಗಳಿಗೆ ನಾವು ಕಡ್ಡಿಗಳನ್ನು ಏನು ಕಟ್ಟಿರ್ತೀವೋ ಚಪ್ಪರಕ್ಕೆ, ಆ ಕಡ್ಡಿಗಳ ಮೇಲೆ ಸುಮಾರು ಬೆಳೆಗಿಂತ 4-5 ಎತ್ತರದಲ್ಲಿ ಅವುಗಳನ್ನು ಹಾಕ್ಬಿಟ್ಟಿರ್ತೀವಿ. ವೆಚ್ಚವೂ ವೇಸ್ಟು, ಪ್ರಯತ್ನವೂ ವೇಸ್ಟು, ದುರದೃಷ್ಟವಶಾತ್ ಅದು ಕೆಲಸ ಮಾಡಲಿಲ್ಲ ಅನ್ನೋ ಒಂದು ಇದಕ್ಕೆ ನಾವು ಬಂದ್ಬಿಡ್ತೀವಿ. ಆ ಕಾರಣಕ್ಕೋಸ್ಕರ ಬೆಳೆಗಿಂತ ಕೇವಲ 1 ಎತ್ತರದಲ್ಲಿ ಇದನ್ನು ಹಾಕಬೇಕು. ಈ ರೀತಿ ಮಾಡುವುದು ನಮ್ಮ ಕೀಟ ನಿರ್ವಹಣೆಗೆ ಬಹಳಷ್ಟು ಸಹಾಯ ಆಗುತ್ತೆ, ಮತ್ತು ಕೀಟಗಳ ನಾಶಕದ ಬಳಕೆ ಅವಶ್ಯಕತೆಯೇ ಇರೋದಿಲ್ಲ ಇಲ್ಲಿ. ಈ ರೀತಿ ಮಾಡೋದ್ರಿಂದ ನಾವು ಈ ನಿರ್ವಹಣೆ ಮಾಡ್ಬೋದು. ಈ ವಿಷಯದಲ್ಲಿ ತಾವೇನಾದರೂ ನನ್ನನ್ನು ಸಂಪರ್ಕಿಸಬೇಕು ಅಂದರೆ ನನ್ನ ದೂರವಾಣಿ ಸಂಖ್ಯೆ 9108354973. ಧನ್ಯವಾದಗಳು. ದಿಸ್ ಮೆಸೇಜ್ ಇಸ್ ಫ್ರಮ್ ಯುನೆಸ್ಕೋ ಇನ್ ಕೊಲಾಬೊರೇಷನ್ ವಿತ್ ಆಕಾಶವಾಣಿ. Climate and health. Climate change threatens human health by reducing access to clean air, safe water, nutritious food and shelter. Rising temperatures increase heat stress, air pollution and the spread of diseases like malaria and dengue as mosquitoes expand their range. Biodiversity loss and habitat destruction may lead to new pandemics. The poorest communities, especially children, are most vulnerable with limited healthcare access. Did you know? In 2019, malaria affected 229 million people worldwide, causing approximately 409,000 deaths. ನಮಸ್ಕಾರ ರೈತರೇ, ನಾನು ನಿಮ್ಮ ಕಿರಣ್ ಕುಮಾರ್, ಸಹ ಪ್ರಾಧ್ಯಾಪಕನಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇಲ್ಲಿ ಅಂದರೆ ತೋಟಗಾರಿಕಾ ಮಹಾವಿದ್ಯಾಲಯ ಮೈಸೂರು. ಸೊ ಈ ದಿನ ನಾನು ನಿಮ್ಮ ಮುಂದೆ ಇರೋದು ಏನಕ್ಕೆ ಅಂದರೆ ತೆಂಗಿನಲ್ಲಿ ಬರ್ತಕ್ಕಂಥ ಕಾಂಡಸೋರ ರೋಗ ಮತ್ತು ಅದರ ಒಂದು ಸಮಗ್ರ ಹತೋಟಿ ಕ್ರಮಗಳು. ರೈತರೇ, ಈಗಾಗಲೇ ನೀವು ಅನುಭವಿಸ್ತಾ ಇರ್ತೀರಾ, ಕಾಂಡ ಬಿರುಕುಗಳಿಂದ ಕಂದು ಅಥವಾ ಕೆಂಪು ಮಿಶ್ರಿತ ಕಂದು ಬಣ್ಣದ ಅಂಟು ದ್ರವ ಒಂದು ಸೋರ್ತಾ ಇರುತ್ತೆ. ಆ ಒಂದು ರೋಗಕ್ಕೆ ನಾವು ಕಾಂಡಸೋರ ರೋಗ ಅಂತ ಹೇಳ್ತೀವಿ. ಇವುಗಳನ್ನು ಹೇಗೆ ಹತೋಟಿ ಮಾಡೋದು ಅನ್ನೋದಾಯಿತು ಅಂದರೆ, ನಾವು ತೆಂಗಿನ ಬೀಜಗಳನ್ನು ನಾವೇನು ಸೆಲೆಕ್ಟ್ ಮಾಡ್ತೀವಿ, ಬಿತ್ತನೆ ಬೀಜ ಸೆಲೆಕ್ಟ್ ಮಾಡುವಾಗಲೇ ನಾವು ಕೇರ್ ತೊಗೋಬೇಕು. ಅವುಗಳಲ್ಲಿ ಒಳ್ಳೆಯ ಗುಣಮಟ್ಟದ ತೆಂಗಿನ ಬೀಜಗಳನ್ನು, ಒಂದು ತಾಯಿ ಮರಗಳಲ್ಲಿ ರೋಗ ಇಲ್ಲದೇ ಇರತಕ್ಕಂಥ ತಾಯಿ ಮರಗಳನ್ನು ಆಯ್ಕೆ ಮಾಡಿಕೊಂಡು ಅದರಿಂದ ನಾವು ಬೀಜಗಳನ್ನು ತಗೊಂಡು ನಾಟಿ ಮಾಡಬೇಕಾಗುತ್ತೆ. ಮತ್ತು ಈ ಒಂದು ರೋಗ ತರ್ತಕ್ಕಂಥ ರೋಗಾಣು ಮಣ್ಣಿನಲ್ಲೇ ವಾಸಿಸೋದ್ರಿಂದ ರೋಗ ಪೀಡಿತ ಮರದ ಮೂಲಕ ರೋಗರಹಿತ ಮರಕ್ಕೆ ನೀರು ಆಯ್ದಂತೆ ಎಚ್ಚರಿಕೆ ವಹಿಸಬೇಕಾಗುತ್ತೆ. ಅದಕ್ಕೆ ಬೆಸ್ಟ್ ಮೆಥಡ್ ಅನ್ನೋದಾದರೆ ಹನಿ ನೀರಾವರಿ ಅಡವಳಿಕೆ ಮಾಡ್ಕೋಬೇಕಾಗುತ್ತೆ. ಹನಿ ನೀರಾವರಿ ಪದ್ಧತಿ, ಡ್ರಿಪ್ ಇರಿಗೇಷನನ್ನು ನಾವು ಅಡವಳಿಕೆ ಮಾಡ್ಕೊಂಡಾಗ ರೋಗಾಣುಗಳು ಒಂದು ಮರದಿಂದ ಮತ್ತೊಂದು ಮರಕ್ಕೆ, ಒಂದು ಜಮೀನಿನಿಂದ ಮತ್ತೊಂದು ಜಮೀನಿಗೆ ಹರಡೋದನ್ನು ನಾವು ತಪ್ಪಿಸ್ಬೋದು. ಮತ್ತು ಈ ಥರ ಬಂದಿರತಕ್ಕಂಥ ಜಮೀನಿನಲ್ಲಿ ನಾವು 1 ಅಗಲ ಅಥವಾ 2 ಆಳದ ಕಾಲುವೆಗಳನ್ನು ತೋಡಿ ಆ ಒಂದು ಸೋಂಕು ಒಂದು ಮರದಿಂದ ಇನ್ನೊಂದು ಮರಕ್ಕೆ ಹೋಗದೇ ಇರೋಂಗೆ ನಾವು ಅದನ್ನು ತಡೆಗಟ್ಟಬಹುದು. ಮತ್ತು ಗಾಯದ ಮುಖಾಂತರ ಕೂಡ ಈ ರೋಗಾಣು ಹರಡೋ ಸಾಧ್ಯತೆ ಇರೋದ್ರಿಂದ ರೈತರುಗಳು ಮಧ್ಯಂತರ ಬೇಸಾಯ ಮಾಡುವಾಗ ಮರಗಳಿಗೆ ಗಾಯಗಳಾಗದಂತೆ ಎಚ್ಚರ ವಹಿಸಬೇಕು, ಮತ್ತು ನೀರು ನಿಲ್ಲದ ಹಾಗೆ ಬಸಿಗಾಲುವೆಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಅದೇ ಒಣ ಪ್ರದೇಶಗಳಲ್ಲಾಯಿತು ಅಂದರೆ ನೀರಿನ ತೇವಾಂಶ ಕಾಪಾಡಿಕೊಳ್ಬೇಕಾಗುತ್ತೆ. ಮತ್ತು ಈ ಒಂದು ರೋಗ ಬಂದಿರತಕ್ಕಂಥ ಮರಗಳಲ್ಲಿ ಎಲ್ಲೆಲ್ಲಿ ನಮಗೆ ಆ ಒಂದು ದ್ರವ ಸೋರ್ತಾ ಇರುತ್ತೋ ಆ ಒಂದು ಭಾಗದಲ್ಲಿ ನಾವು ಹರಿತವಾದ ಬಾಚಿಯಿಂದ ಅದನ್ನು ಕೆತ್ತಿ ಅದಕ್ಕೆ ತೊಳೆದು ನಂತರ ಶೇಕಡ 1 ಬೋಡೋ ದ್ರಾವಣವನ್ನು ಲೇಪಿಸಬೇಕಾಗುತ್ತೆ. ಈ ಉಪಚಾರವನ್ನು ನಾವು 3 ತಿಂಗಳಿಗೆ ಒಂದು ಸರಿ, ವರ್ಷದಲ್ಲಿ 4 ಬಾರಿ ಮಾಡಬೇಕಾಗುತ್ತೆ. ಮತ್ತು ಇನ್ನೊಂದು, ಈ ಕೆತ್ತಿದ ಜಾಗದಲ್ಲಿ ಆ ಒಂದು ದ್ರವ ಸೋರೋದಕ್ಕೆ ಜಾಸ್ತಿ ಆಗಿರೋದ್ರಿಂದ ಅದರಲ್ಲಿ ಒಂದು ಕೀಟಗಳು ಅಟ್ರ್ಯಾಕ್ಟ್ ಆಗೋ ಚಾನ್ಸಸ್ ಇರ್ತವೆ. ಅದಕ್ಕೆ ಏನು ಮಾಡಬೇಕು, ನಾವು ಒಂದು ಕೀಟನಾಶಕವನ್ನು ಕೂಡ ಅದ್ರ ಜೊತೆ ಮಿಶ್ರಣ ಮಾಡ್ಕೋಬೇಕಾಗುತ್ತೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾವು ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯದಿಂದ ಒಂದು ಅಭಿವೃದ್ಧಿಪಡಿಸಿರ್ತಕ್ಕಂಥ ತಂತ್ರಜ್ಞಾನ ಅಂದರೆ ಈ ಎಕ್ಸಾಕೊನಾಜೋಲ್ ಪ್ಲಸ್ ವ್ಯಾಲಿಡಮೈಸಿನ್ ಅನ್ನೋ ಒಂದು ಶಿಲೀಂದ್ರನಾಶಕವನ್ನು ನಾವು ಬೇರಿನ ಮುಖಾಂತರ ಮತ್ತು ರೋಗ ಬಂದಿರತಕ್ಕಂಥ ಮರಗಳ ಸುತ್ತಲೂ ಕೂಡ ತೊಯ್ಯೋ ಥರ ನಾವು ಸುರಿಯೋದನ್ನು ಒಂದು ನಾವು ಶಿಫಾರಸು ಮಾಡ್ತೀವಿ. ಅದೇ ನೀವು ಬೇರಿನ ಮುಖಾಂತರ ಉಪಚಾರ ಮಾಡಬೇಕು ಅಂದರೆ 4 ಮಿಲಿನ 100 ಮಿಲಿ ನೀರಿನಲ್ಲಿ ಬೆರೆಸಿ ಅದಕ್ಕೆ ನೀವು ಬೇರಿಗೆ ಕಟ್ಟಬೇಕು. ಅದೇ ನಾವು ಸುತ್ತ ಡ್ರೆಂಚಿಂಗ್ ಮಾಡಬೇಕು ಅನ್ನೋದಾಯಿತು ಅಂದರೆ ಈ ಒಂದು ಎಕ್ಸಾಕೊನಾಜೋಲ್ ಪ್ಲಸ್ ವೆರಡಮೈಸಿನ್ ಎಂಬ ಶಿಲೀಂದ್ರನಾಶಕನ 2 ಮಿಲಿ ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಈ ಮಿಶ್ರಣ ಮಾಡಿರ್ತಕ್ಕಂಥ 30 ಲೀಟರ್ ದ್ರಾವಣವನ್ನು ಪ್ರತಿ ಮರಕ್ಕೆ ನಾವು 3 ತಿಂಗಳ ಅಂತರದಲ್ಲಿ 2-3 ಬಾರಿ ನಾವು ಕೊಡಬೇಕಾಗುತ್ತೆ. ಹೀಗೆ ಮಾಡಿದ್ದೇ ಆದರೆ